ಕೃಷಿ ವಿಶ್ವವಿದ್ಯಾಲಯವನ್ನು ಅಭಿನಂದಿಸ್ತಾ ಇವತ್ತು ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಅವರು ಜನರ ಕುಲಪತಿಗ ಅಂತಲೇ ಜನ ಹೆಸರುವಾಸಿ. ರೈತಾಭಿವೃದ್ಧಿ ಕೇಂದ್ರದೊಳಗೆ ಯಾವಾಗಲೂ ಕೂಡ ಕಾರ್ಯಕ್ರಮ ಇರ್ತದೆ, ರೈತರ ಜೊತೆಗೆ ಸಂವಾದ ಇರ್ಬೋದು, ರೈತರಿಗೆ ಒಂದು ಯಾವುದೇ ಒಂದು ಅಭಯ ಭರವಸೆ ನೀಡುವ ನಿಟ್ಟಿನೊಳಗೆ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಅಹರ್ನಿಸಿ ದುಡಿತಾ ಇದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನಪ್ರಿಯ ಬೋಧಕರಾಗಿದ್ದಾರೆ. ಜೊತೆಗೆ ಬಿ ಡಿ ಬಿರಾದರ್ ಅವರಿದ್ದಾರೆ, ನಮ್ಮ ಸಂಶೋಧನಾ ನಿರ್ದೇಶಕರು. ಯಾಕಂದರೆ ಸಂಶೋಧನೆ ಇಲ್ಲದೇ ನಮ್ಮ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯನಿಲ್ಲ. ಹಾಗಾಗಿ ಸಂಶೋಧನೆ ಯಾವ ರೀತಿ ಒಂದು ತಳಿಗಳ ಅಭಿವೃದ್ಧಿ ಆಗ್ತದೆ ಅದನ್ನೇ ಕುರಿತು ಭಾಳ ವಿಶೇಷವಾಗಿ ಕೃಷಿ ಮೇಳದೊಳಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ವಿಚಾರ ಮಾಡ್ತಾ ಇವತ್ತು ನಿಮ್ಮ ಜೊತೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಎಂ ವಿ ಮಂಜುನಾಥ್ ಅವರು, ವಿಸ್ತರಣೆ ಯಾವಾಗಲೂ ಕೂಡ ನಮ್ಮ ಮನೆಯನ್ನು ವಿಸ್ತರಣೆ ಮಾಡಲಿಕ್ಕೆ ನಾವು ಯಾವಾಗಲೂ ಇಷ್ಟಪಡ್ತೀವಿ, ಮತ್ತು ಸಾಕಷ್ಟು ಮನೆ ಮಕ್ಕಳು ಹಾಗೆಯೇ ಸಾಕಷ್ಟು ಸಂಬಂಧಿಕರು ಎಲ್ಲ ಬೇಕು ಅಂತ ಹೇಳಿದ್ರು. ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯದವರು ಕೂಡ ನಮ್ಮ ರೈತ ಬಾಂಧವರ ಸಂಖ್ಯೆ ಜಾಸ್ತಿ ಆಗಬೇಕು, ನಮ್ಮ ಒಂದು ಇತಿಮಿತಿಗಳು ಮೀರಿ ಆ ಕಡೆ ನಾವು ಕೆಲಸ ಮಾಡೋಣ ಅಂಥೇಳಿ ಮಂಜುನಾಥ್ ಅವರು ಭಾಳ ವಿಸ್ತೃತವಾಗಿ ತಮ್ಮ ತಂಡದೊಂದಿಗೆ ವಿಸ್ತರಣಾ ಕ್ಷೇತ್ರದಲ್ಲಿ ನಿರತರಾಗಿದ್ದಾರೆ. ಅವರು ಕೂಡ ವಿಶೇಷವಾಗಿ ಈ ಕೃಷಿ ಮೇಳದ ಅಧ್ಯಕ್ಷರಾಗಿದ್ದಾರೆ. ಅವರು ಕೃಷಿ ಮೇಳದಲ್ಲಿ ಅವರು ಏನೇನು ಬದಲಾವಣೆಗಳಾಗಬೇಕು, ಏನೇನು ಯಶಸ್ವಿಯಾಗಲಿಕ್ಕೆ ಏನೇನು ಆಗಬೇಕು, ರೈತ ಬಾಂಧವರ ಒಂದು ಸಹಕಾರ ಏನು ಬೇಕು ಅನ್ನೋದನ್ನು ಕುರಿತಂತೆ ನಿಮ್ಮ ಜೊತೆಗೆ ಮಾತಾಡಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಈ ಮೂರು ಗಣ್ಯರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಧನ್ಯವಾದ. ಹಾಗೆಯೇ ಡಾಕ್ಟರ್ ಬಿ ಡಿ ಬಿರಾದಾರ್ ತಮಗೂ ಕೂಡ ಸ್ವಾಗತ. ಎಂ ವಿ ಮಂಜುನಾಥ್ ಅವರೇ, ನಮಸ್ಕಾರ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಆರಂಭದಲ್ಲಿ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನಮ್ಮ ರೈತ ಬಾಂಧವರು ಭಾಳ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ಮತ್ತೆ ಅಂದರೆ ಏನು ಈ ಸಲದ ಕೃಷಿ ಮೇಳದ ವಿಶೇಷತೆ, ಭಾಳ ಹತ್ತಿರದಲ್ಲಿ ಬರ್ತಾ ಇದೆ, 2 ತಿಂಗಳು ಮಾತಾಡಿದ್ದೀವಿ, ಆದರೂ ಕೂಡ ಇನ್ನೂ ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತೇಳಿ ನಮ್ಮ ಜನ ಕಾಯ್ತಾ ಇದ್ದಾರೆ. 2 ಮಾತುಗಳನ್ನ ಹೇಳ್ಬೋದಾ? ಧನ್ಯವಾದಗಳು ಚೋಳನವರೇ. ಎಲ್ಲ ಅನ್ನದಾತರಿಗೆ ಈ ಶುಭ ಸಂಜೆ ನಮಸ್ಕಾರಗಳು. ಪ್ರತಿ ಸೋಮವಾರ ಬಂತಂದರೆ ನಮ್ಮ ರೈತರಿಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಚಾರವಾಗುತ್ತಿರುವ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ಈಗ ಮುಖ್ಯವಾಗಿ 1-2 ತಿಂಗಳಿಂದ ನಾವು ಕೃಷಿ ಶೋಧನೆ ಸಾಧನೆ ಪ್ರತಿ ತಿಂಗಳ ಕೊನೆಯ ಸೋಮವಾರದಂದು ಫೋನಿನ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ, ತಮಗೆಲ್ಲ ತಿಳಿದಿದೆ. ಇದು ಕೃಷಿ ಮೇಳದ ಅಂಗವಾಗಿ ಈ ವರ್ಷವೂ ನಾವು ಕೃಷಿ ಮೇಳವನ್ನು ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿವೆ. ಈ ವರ್ಷ ಕೃಷಿ ಮೇಳದ ಒಂದು ಶೀರ್ಷಿಕೆ ಏನಪ್ಪ ಅಂತಂದರೆ, ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಒಂದು ಶೀರ್ಷಿಕೆಯಿಂದ ಸೆಪ್ಟೆಂಬರ್ 13-16 4 ದಿವಸಗಳ ಕಾಲ ಕೃಷಿ ಮೇಳವನ್ನು ನಾವು ಧಾರವಾಡ ನಮ್ಮ ವಿಶ್ವವಿದ್ಯಾಲಯ ಆವರಣದಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ಮೊದಲನೇ ದಿನ ಅಂದರೆ 13 ಸೆಪ್ಟೆಂಬರ್ದಂದು ನಮ್ಮ ಕರ್ನಾಟಕದ ಘನವೆತ್ತ ರಾಜ್ಯಪಾಲರು ಆಗಮಿಸಿ ಈ ಒಂದು ಕೃಷಿ ಮೇಳದ ನಿಮಿತ್ತ ನಾವು ಫಲಪುಷ್ಪ, ವಿಸ್ಮಯಕಾರಿ ಕೀಟ ಪ್ರಪಂಚ ಮತ್ತು ಏನು ಬೀಜಮೇಳ ಮೊದಲನೇ ದಿವಸ ನಾವು ಆಯೋಜನೆ ಮಾಡಿರ್ತೇವೆ. ಇದನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀಯುತ ಥಾವರ್ಚಂದ್ ಗೆಹ್ಲೋಟ್ರವರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಕ್ಕೆ ಚಾಲನೆಯನ್ನು ಮತ್ತು ಉದ್ಘಾಟನೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಅಂದಿನ ದಿನ ಮುಖ್ಯವಾಗಿ ರೈತರ ಸಲುವಾಗಿ ಪ್ರತಿಯೊಂದು ದಿವಸ ಪ್ರತಿ ಮುಖ್ಯವಾಗಿ ಕಾರ್ಯಕ್ರಮಗಳನ್ನು ರೈತರಿಗೆ ಆಯೋಜಿಸ್ತೇವೆ. ಅವತ್ತು ಸುಸ್ಥಿರತೆಯ ಕೃಷಿಗಾಗಿ ಮಣ್ಣಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ನೈಸರ್ಗಿಕ ಕೃಷಿ ಅನ್ನುವುದರ ಬಗ್ಗೆ ಒಂದು ಏನು ವಿಶೇಷ ಉಪನ್ಯಾಸಕರಿಂದ ಉಪನ್ಯಾಸ ಮಾಲೆ ಇರ್ತದೆ ಮತ್ತು ರೈತರೊಂದಿಗೆ ಚರ್ಚೆ ಇರ್ತದೆ. ಆಮೇಲೆ 2ನೇ ದಿವಸ ಮುಂಜಾನೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಬಗ್ಗೆ, ಯಾಕಂದರೆ ನಮ್ಮ ಮುಖ್ಯ ಶೀರ್ಷಿಕೆನೇ ಈ ವರ್ಷದ್ದು ಸಾಂಪ್ರದಾಯಿಕ ತಳಿಗಳನ್ನು ಕೂಡ ಸೇರಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ನಾವು ಕಾಯ್ಕೊಂಡು ಹೋಗಬೇಕು, ಅವುಗಳನ್ನು ಯಾವ ರೀತಿ ನಮ್ಮ ಏನು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅವುಗಳನ್ನು ನಾವು ಸರಿಯಾಗಿ ಶುದ್ಧೀಕರಣ ಮಾಡಿ ಬಿಡುಗಡೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು 14ನೇ ತಾರೀಕಿನ ಮುಂಜಾನೆ 2ನೇ ಮುಖ್ಯ ಕಾರ್ಯಕ್ರಮ ಅಪ್ಪ ಅಂತಂದರೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಪೌಷ್ಟಿಕ ಆಹಾರ ಬದ್ಧತೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಚರ್ಚಾಗೋಷ್ಠಿ ಇರ್ತದೆ. ಆಮೇಲೆ ಕನ್ನಡ ಕೃಷಿಗೋಷ್ಠಿ ಮಧ್ಯಾಹ್ನ ಇರ್ತದೆ. ಮತ್ತು ಪ್ರತಿ ದಿವಸ ರೈತರಿಂದ ರೈತರಿಗೋಸ್ಕರ ಆವಿಷ್ಕಾರಿ ರೈತರುಗಳಿಂದ ಅನುಭವ ಹಂಚಿಕೆ ಇರ್ತದೆ. ಮತ್ತು 3ನೇ ದಿವಸ ಮುಂಜಾನೆ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಕೃಷಿ ಮೇಳಕ್ಕೆ ಆಗಮಿಸಿ ಕೃಷಿ ಮೇಳಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮೇಳಗಳ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಘನವೆತ್ತ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಕೃಷಿ ಮಂತ್ರಿಗಳು ಸನ್ಮಾನ್ಯ ಚಲುವರಾಯ ಸ್ವಾಮಿಯವರು ಕೂಡ ಅವ್ರ ಜೊತೆಗೆ ಇರ್ತಾರೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಮಂತ್ರಿಗಳಾದ ಶ್ರೀಯುತ ಏನು ಸಂತೋಷ್ ಲಾಡೋರು ಕೂಡ ಅವ್ರ ಜೊತೆಗೆ ಇರ್ತಾರೆ. ಸೊ ಇದೇ ರೀತಿ ನಾವು ಎಲ್ಲ ಮಂತ್ರಿಗಳನ್ನು, ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರನ್ನು ಕೂಡ, ವಿಧಾನ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನು, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂಥ ಎಲ್ಲ 7 ಜಿಲ್ಲೆಯ ಜಿಲ್ಲಾ ಮಂತ್ರಿಗಳನ್ನು, ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ಅವತ್ತು ಆಹ್ವಾನ ಮಾಡಿಸಿ, ಮತ್ತು ಎಲ್ಲ 7 ಜಿಲ್ಲೆಯ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕೃಷಿಕ ಸಮಾಜದ ಅಧ್ಯಕ್ಷರುಗಳನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಅವತ್ತು 3ನೇ ದಿವಸ ಮಧ್ಯಾಹ್ನ ಈ ಕೃಷಿ ಮೇಳದ ಉದ್ಘಾಟನೆ ಮತ್ತು ಮಾನ್ಯ ಮಂತ್ರಿಗಳ ಒಂದು ಏನು ಕೃಷಿ ಮೇಳದಲ್ಲಿ ಭಾಗವಹಿಕೆ, ಅವರ ಉದ್ಘಾಟನಾ ಭಾಷಣ ಮತ್ತು ಎಲ್ಲ ಮಂತ್ರಿಗಳ ಭಾಷಣ, ನಂತರ ರೈತರಿಂದ ರೈತರಿಗೆ ಕಾರ್ಯಕ್ರಮ ಕೂಡ ಇರ್ತದೆ. ಮತ್ತು 4ನೇ ದಿನ ಮುಖ್ಯವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಅವಕಾಶಗಳು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಅಂತವೆಲ್ಲ, ಅದರ ಬಗ್ಗೆ ಅವನು ಚರ್ಚಾಗೋಷ್ಠಿ ಇರ್ತದೆ. ಆಮೇಲೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಎಣ್ಣೆಕಾಳು ಹಾಗೂ ದ್ವಿದಳ ಧಾನ್ಯಗಳ ಬೆಳೆಗಳ ಬಗ್ಗೆಯೂ ಕೂಡ ಚರ್ಚೆ ಇರ್ತದೆ. ಆಮೇಲೆ ರೈತರಿಂದ ರೈತರಿಗೆ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನದ ಮೇಲೆ ಏನು ಈ ಕೃಷಿ ಮೇಳದ ಸಮಾರೋಪ ಸಮಾರಂಭ ಇರ್ತದೆ. ಇಷ್ಟು ಇವತ್ತಿನ ಕೃಷಿ ಮೇಳದ ಒಂದು ಕಾರ್ಯಕ್ರಮ. ಮತ್ತು 3ನೇ ದಿವಸ ಮುಖ್ಯವಾಗಿ ನಾವು ಪ್ರತಿಯೊಂದು ಜಿಲ್ಲೆಯಿಂದ ರೈತರನ್ನು, ರೈತ ಮಹಿಳೆಯರನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯ ಪ್ರಶಸ್ತಿಯನ್ನು ಈ ವರ್ಷ ನಾವು, ಮಾನ್ಯ ಮುಖ್ಯಮಂತ್ರಿಗಳು 3ನೇ ದಿವಸ ಬರಲಿಕ್ಕೆ ಒಪ್ಪಿಕೊಂಡಿರೋದ್ರಿಂದ 3ನೇ ದಿವಸ ನಾವು ಈ ಪ್ರಶಸ್ತಿಗಳನ್ನು ಅವರಿಗೆ ಕೊಟ್ಟು ಗೌರವ ಸಮರ್ಪಣೆಯನ್ನು ಅವರಿಗೆ ಮಾಡ್ತೇವೆ ಅಂತ ನಾನು ತಮಗೆಲ್ಲ ಈ ಮೂಲಕ ತಿಳಿಸಬಯಸ್ತೇನೆ. ಏನಾದರೂ ಕೃಷಿ ಮೇಳದ ಬಗ್ಗೆ ಕೇಳೋದಾದರೆ ದಯವಿಟ್ಟು ನಮ್ಮ ವಿಸ್ತರಣಾ ನಿರ್ದೇಶಕರಿರ್ತಾರೆ, ಸಂಶೋಧನಾ ನಿರ್ದೇಶಕರಿರ್ತಾರೆ, ಅವರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಾನು ಒಂದೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಈಗ ಪ್ರಯತ್ನಿಸ್ತೇನೆ. ರೈತ ಬಾಂಧವರು ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಅಭಿನಂದನೆಗಳು ಸರ್. ಭಾಳ ಅದ್ಭುತವಾಗಿ ಅಂದರೆ ಕೃಷಿ ಮೇಳ ಭಾಳ ವ್ಯವಸ್ಥಿತವಾಗಿ ತಯಾರಾಗಿದೆ. ನಮ್ಮ ಕೇಳುಗರು ಒಬ್ಬರು ಕಾಯ್ತಾ ಇದ್ದಾರೆ, ಒಂದು ಕರೆಯನ್ನು ತೆಗೆದುಕೊಳ್ಳಿ, ಮಾತಾಡಿ. ಹಲೋ, ನಮಸ್ಕಾರ, ಹೇಳಿ. ಹಲೋ ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಶಿವಲಿಂಗಯ್ಯ ಹಿರೇಮಠರಿ, ಕುಂದಾನಗರಿ, ಬೆಳಗಾವಿ ಜಿಲ್ಲೆ, ರಾಯಬಸಾಲು, ಮೂಳಕೋಟದಿಂದ ಮಾತಾಡಿದ್ರಿ. ಹೇಳ್ರಿ ಶಿವಲಿಂಗಯ್ಯ ಅವ್ರ. ಆರಾಮದ್ರಿ ಸರ್? ಆರಾಮ್ರಿ ಸರ್. ಅದು ಈಗ ಕೃಷಿ ಸ್ಥಳ ಬಗ್ಗೆ ಕೇಳ್ಬೇಕ್ರಿ, ಬೇರೆ ಏನಾದ್ರು ಕೇಳ್ಬೇಕ್ರಿ? ಕೃಷಿ ಮೇಳ ಮಾತ್ರ, ಮೇಳ ಬಗ್ಗೆ ಮಾತ್ರ ಕೇಳ್ರಿ, ಬೇರೆ ಕೇಳಕ್ ಬಹಳಷ್ಟು ನಿಮ್ಗೆ ಅನುಕೂಲತೆ ಇರ್ತದ ಅಲ್ಲೇ. ಕೃಷಿ ಸಮ್ಮೇಳನ ಯಾವ ವರ್ಷದಿಂದ ಪ್ರಾರಂಭ ಆಯ್ತಂತ ಏನ್ ಮಾಹಿತಿ ಕೇಳಿದ್ರು? ಅಲ್ಲ, ಕೃಷಿ ಸಮ್ಮೇಳನ ನಮ್ಮ ಕೃಷಿ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪ್ರಾರಂಭವಾದಾಗಿಂದ 1950-47 ಪ್ರಾರಂಭವಾಯ್ತು. ಮೊದಲು 1-2 ವರ್ಷ ಇರಲಿಲ್ಲ, ಸುಮಾರು 1950-50 ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅವಾಗ 100 ಸಂಖ್ಯೆಯಲ್ಲಿ ಬರ್ತಿದ್ದ ರೈತರು, ಈಗ 20 ಲಕ್ಷವರೆಗೆ ರೈತರು ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನೆರೆಹೊರೆಯ ರಾಜ್ಯಗಳಿಂದ ಕೂಡ ರೈತರು ಬರ್ತಾರೆ. ಇಡೀ ಭಾರತ ದೇಶದಿಂದ ರೈತರು ಬಂದು ಇಲ್ಲಿ ಆಗುವಂತ ಮಾಹಿತಿ, ತಂತ್ರಜ್ಞಾನದ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ, ಲಾಭ ಪಡಿತಾ ಇದ್ದಾರೆ. ಉಚಿತ ರೀ, ಉಚಿತ ಎಲ್ಲೂ ಟಿಕೆಟ್ ಇಲ್ಲ, ಏನು ಫೀ ಇಲ್ಲ, ಉಚಿತ ಪ್ರವೇಶ ಇದೆ. ದಯವಿಟ್ಟು ಬನ್ನಿ, ನೆರೆಹೊರೆಯವರನ್ನು ಕೂಡ ಕರ್ಕೊಂಡು ಬನ್ನಿ. ಶಿವಲಿಂಗಯ್ಯವರೇ, ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ರೈತ ಬಾಂಧವರು ಕೂಡ ಹೇಳೋಣ, ಧನ್ಯವಾದಗಳು. ಇವತ್ತು ನಮ್ಮ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414-1415 ಅಥವಾ 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವಂಥವರು 0836 ಕೋಡನ್ನು ಬಳಸ್ರಿ. ಮತ್ತು ವಿಶೇಷವಾಗಿ ಇವತ್ತೇನಿದೆಲ್ಲ ಕೃಷಿ ಮೇಳದ ಒಂದು ತಯಾರಿ ಏನಿದೆಯಲ್ಲ, ಇವತ್ತು ಭಾಳ ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ. ನಮ್ಮ ಡಾಕ್ಟರ್ ಬಿ ಡಿ ಬಿರಾದಾರ್ ಅವರಿದ್ದಾರೆ, ಸಂಶೋಧನಾ ನಿರ್ದೇಶಕರು. ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಅನ್ನೋದು ಭಾಳ ವಿಸ್ತೃತವಾಗಿ ಅವ್ರು ಹೇಳೋರಿದ್ದಾರೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತಂತೆ ಕೂಡ ಅವರು ಮಾಹಿತಿ ಕೊಡೋರಿದ್ದಾರೆ. ಡಾಕ್ಟರ್ ಬಿ ಡಿ ಬಿರಾದಾರ್ ಅವರು ಒಂದು ಕರೆಯನ್ನು ತೆಗೆದುಕೊಂಡಲ್ಲ, ನಮಸ್ಕಾರ. ಹಾಂ, ತೋರಿಸಿ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ರೀ. ನಾವು ಜಮಖಂಡಿ ತಾಲೂಕು ಚಿಕ್ಕಪಡಿಸಲಿಂದ ರಮೇಶ್ ಶಂಕರ್ವಾರ್ ಸರ. ಹಾಂ ರಮೇಶ್ ಅವರು, ಹೇಳ್ರಿ. ಅಲ್ಲ, ಈ ಸಲ ಸರ್ ಶ್ರೇಷ್ಠ ಕೃಷಿಕ ಮಹಿಳೆ ಮತ್ತು ಕೃಷಿಕ ಪುರುಷ ಯಾರನ್ನ ಆಯ್ಕೆ ಮಾಡಿರ್ತಾರ? ಇಲ್ಲ, ಅದು ಈ ಸದ್ಯ ಅನೌನ್ಸ್ ಆಗಿರೋದಿಲ್ಲ ಅದು. ಹೌದು ಸರ್. ಇನ್ನೂ ಅದು ನಡೀತಾ ಇದೆ. ಅದು ಹಿಂದಿನ ದಿವಸ ಅಷ್ಟೇ ಅದು ಅನೌನ್ಸ್ ಆಗುತ್ತೆ. ಆಮೇಲೆ ಈ ವರ್ಷ ಮೂರನೇ ದಿವಸ ಮುಖ್ಯಮಂತ್ರಿಗಳ ಕಾರ್ಯಕ್ರಮದೇ, ಅವತ್ತ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರಿಬ್ಬರನ್ನ ಕರೆಸಿ ಒಂದೊಂದು ಜಿಲ್ಲೆಗೆ ಆ ಮುಖ್ಯಮಂತ್ರಿಗಳಿಂದನೇ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೀವಿ. ಅಡ್ವಾನ್ಸ್ ಏನು ಹೇಳಲ್ಲ ಅದನ್ನು. ಹಾಂ, ಅವ್ರಿಗೆ ಅಷ್ಟೇ ನಾವು ತಿಳಿಸಿರ್ತೀವಿ, ನೀವು ಆಯ್ಕೆ ಆಗಿರಿ ಇದ್ರಾಗ ನೀವು ಬರ್ರಿ ಅಂತ ಅಷ್ಟೇ ಇರ್ತೀವಿ. ಎಲ್ಲರಿಗೂ ಅವತ್ತೇ ಗೊತ್ತಾಗೋದು. ಹಾಂ, ನಮಸ್ಕಾರ, ಧನ್ಯವಾದಗಳು. ಮಾತಾಡಿ ಮಾತಾಡಿ. ನಮ್ಮ ಜೊತೆಗೆ ಡಾಕ್ಟರ್ ಎಸ್ ಎನ್ ಜಾಧವ್ ಅವರು ಇದ್ದಾರೆ, ಕೀಟ ಶಾಸ್ತ್ರಜ್ಞರು ಇದ್ದಾರೆ. ಮಾತಾಡಿ. ಮಲ್ಲಪ್ಪ ಸೊಳಂಕಿ ಅಂತ ಹೇಳಿ. ಈಗ ಈ ಕೃಷಿ ಇಲಾಖೆ ಆಫೀಸಿಂದ ಏನರ ಬಸ್ ಅದು ಉಚಿತ ಇರ್ತಾವೇನ್ರಿ ಸರ್ ತಾಲೂಕಾ ಇದರಿಂದ ರೀ? ಹಾಂ, ತಾಲೂಕಾ ನಿಮ್ಮ ಇ ಡಿ ಆಫೀಸ್ನಿಂದ ಮತ್ತು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸಂಪರ್ಕ ಮಾಡಿದ್ರೆ ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕಿನಿಂದ ಸಹ ನೀವು ಆತ್ಮ ಯೋಜನೆ ಅಡಿಯಲ್ಲಿ ಬಸ್ಸಿನ ಸೌಕರ್ಯ ಇದೆ. ಹೌದು, ಹೋಗಿ ಭೇಟಿಯಾಗಿ. ಹ್ಞೂ, ನಮ್ಮ ಬೈಲಂಗಲ್ ತಾಲೂಕು ಆಕತ್ರಿ. ಹಾಂ, ಕೇಳ್ಕೊಳ್ಳಿ, ಬಸ್ಸಿನ ಸೌಕರ್ಯ ಇದೆ. ನಮಸ್ತೆ. ಹಲೋ ಹಲೋ ಹಲೋ, ವಿಜಯಪುರದಿಂದ ಬಾಬುರ ಕುಲಕರ್ಣಿ ಅಂತ. ಹಾಂ ಹೇಳಿ. ಈಗ ಇದೇನು ಕೃಷಿ ಮೇಳ ಆಗ್ತಾ ಇದೆ ಅಲ್ರಿ? ಹಾಂ. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತನಾ ಅಥವಾ ಭಾರತದ ಬೇರೆ ರಾಜ್ಯದವರೂ ಬರ್ಬೋದು? ಈಗ ನೋಡ್ರಿ, ಇದಕ್ಕೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಅಲ್ಲಿಂದ ಸಹ ಸಾಕಷ್ಟು ಮಂದಿ ರೈತರು ಬರ್ತಾರೆ. ಬೇರೆ ಬೇರೆ ಏನು ರಾಜ್ಯಗಳಿಂದ ಸಹ, ತಮಿಳುನಾಡಿನಿಂದ ಸಹ ರೈತರು ಬರ್ತಾರೆ. ದೇಶದ ಯಾವುದೇ ಭಾಗದಿಂದ ಸಹ ಈ ಕೃಷಿ ಮೇಳಕ್ಕೆ ಬರ್ಬೋದು. ಅಲ್ಲ, ಅವರು ತಮ್ಮ ಅಭಿಪ್ರಾಯ ಹಂಚ್ಕೋಬಹುದು ಹೇಗೆ? ಅಭಿಪ್ರಾಯ ಅಂದ್ರೆ ಯಾವ ರೀತಿ ಅಭಿಪ್ರಾಯ ಅಂದ್ರೆ ತಮ್ಮ ಕೃಷಿಯಲ್ಲಿ ಯಾವ ರೀತಿ ಸುಧಾರಣೆ ಕಂಡಿದ್ದೇವೆ? ಇಲ್ಲ, ನಾವು ಈಗ ಏನಾಗುತ್ತೆ, ಶ್ರೇಷ್ಠ ಕೃಷಿಕರನ್ನ ಮತ್ತೆ ಕೃಷಿಯಲ್ಲಿ ಸಾಧನೆಗೈದಂತ ಗಣ್ಯ ವ್ಯಕ್ತಿಗಳನ್ನ ಮೊದಲೇ ನಾವು ಆಲ್ರೆಡಿ ಅದನ್ನ ಐಡೆಂಟಿಫೈ ಮಾಡಿರ್ತೀವಿ. ಅವರಷ್ಟೇ ಅಲ್ಲಿ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ. ಆ ಥರ ಏನಾದ್ರು ರಿಸೋರ್ಸ್ ಪರ್ಸನ್ ಅದಾರ ಅಂತ ಗೊತ್ತಾದರೆ ಮುಂದಿನ ಕೃಷಿ ಮೇಳಕ್ಕೆ ಅವ್ರನ್ನ ಆಹ್ವಾನಿಸಲಾಗುವುದು. ನಮಸ್ಕಾರ. ಡಾಕ್ಟರ್ ಎಂ ವಿ ಮಂಜುನಾಥ್ ಅವರೇ, ಮತ್ತೊಂದು ಕರೆ ಇದೆ, ಮಾತಾಡಿ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಕೃಷಿ ಮೇಳಕ್ಕೆ, ಭಾಳ ಅಭೂತಪೂರ್ವವಾದ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ, ಆ ಕುರಿತಂತೆ ವಿಶೇಷವಾಗಿ ಹೇಳಿ. ಅದೇ ಮೂರನೇ ದಿವಸ ಕೃಷಿ ಮೇಳದ ಒಂದು ಉದ್ಘಾಟನೆಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹ್ ಅವರು ಬರ್ತಾ ಇದ್ದಾರೆ. ಅದೇ ದಿವಸ ಕೇಳ್ರಮ್ಮ, ಆಮೇಲೆ ಮಾತಾಡಿ. ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, 7 ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲ ನಿಗಮ ಮಂಡಳಿಗಳ ಈಗ ನಮ್ಮ ಭಾಗದ ಅಧ್ಯಕ್ಷರುಗಳು ಸಹ, ಸ್ಥಳೀಯ ಶಾಸಕರುಗಳು ಸಹ ಎಲ್ಲರೂ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯ 7 ಜಿಲ್ಲೆಗಳ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಅವರ ಕೃಷಿಯಲ್ಲಿ ಸಾಧನೆಗೈದಿರ್ತಕ್ಕಂಥ ಒಂದು ಕಾರ್ಯವನ್ನು ಗುರುತಿಸಿ ಅವರಿಗೆ ಮುಖ್ಯಮಂತ್ರಿಗಳಿಂದ ಸನ್ಮಾನ ಮಾಡ್ತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇರ್ತದೆ. ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ರೈತಾಪಿ ಜನಗಳಿಗೆ, ಏನಪ್ಪ ಎಲ್ಲರೂ ಈ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ತಾವೆಲ್ಲರೂ ಆರ್ಯರಿದ್ದೀರಾ, ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಗೈದಿರೋದನ್ನು ತಾವುಗಳು ಅದನ್ನು ಇನ್ನೂ ಜಾಸ್ತಿ ಅಭಿವೃದ್ಧಿಪಡಿಸಿ ತಮ್ಮ ತಂತ್ರಜ್ಞಾನವನ್ನು 4 ಜನಗಳಿಗೆ ಉಪಯೋಗ ಆಗೋ ರೀತಿ ಅದನ್ನು ಮಾಡಿದರೆ ತಮಗೂ ತಾವೂ ಸಹ ಆ ಪ್ರಶಸ್ತಿಗೆ ಆರ್ಯರಿರ್ತೀರಾ. ಪ್ರತಿ ವರ್ಷ ನಾವು ಇದನ್ನೇನು ಕೃಷಿ ಮೇಳದಲ್ಲಿ ಅರ್ಜಿಗಳನ್ನು ಆಹ್ವಾನಿಸ್ತೀವಿ. ತಾವು ದಯವಿಟ್ಟು ತಮ್ಮ ಏನಾರು ಆ ಥರ ಆವಿಷ್ಕಾರಗಳಿದ್ದರೆ ಜಂಟಿ ಕೃಷಿ ನಿರ್ದೇಶಕರ ಮುಖಾಂತರ ತಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಲುಪಿಸಿದರೆ ತಮಗಳನ್ನು ಸಹ ಗುರುತಿಸಿ ಸನ್ಮಾನ ಮಾಡಲಾಗುವುದು. ಹಾಂ, ಮಾತಾಡಿ ಅಮ್ಮ, ಮಾತಾಡಿ. ಒಂದು ಕರೆ ಇದೆ ನೋಡಿ. ಹಲೋ ಹಲೋ, ನಮಸ್ತೆ ಸರ್, ಬಾಗೇಪುರದಿಂದ ಮಂಜುಳಾ ಅಂತ. ಹೇಳಿ ಮಂಜುಳಾ ಮೇಡಮ್ ಅವರೇ. ಹಾಂ ಸರ್, ಇದು ಮೀನು ಕೃಷಿಕ ಬಗ್ಗೆ ಹಿಂಗೆ ಅದರೊಳಗೆ ಪ್ರತ್ಯಕ್ಷತೆ ಅಥವಾ ಅದರಿಂದ ಏನರ ಮಾಹಿತಿ ಸಿಗ್ತದೆ? ಖಂಡಿತವಾಗಿ ಇರುತ್ತೆ ಮೇಡಮ್. ಅದು ಮೀನಿಗೆ ಸಂಬಂಧಪಟ್ಟಂತೆ ಮೀನು ಕೃಷಿಯಲ್ಲಿ ಏನು ಅಭಿವೃದ್ಧಿ ಇದೆ, ಅದರಲ್ಲಿ ಏನು ತಂತ್ರಜ್ಞಾನ ಇದೆ, ಅದಕ್ಕೆ ತಮಗೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಖಂಡಿತವಾಗಿ ನಮ್ಮ ಕೃಷಿ ಮೇಳದಲ್ಲಿ ನಾವು ಒದಗಿಸಿಕೊಡ್ತೀವಿ ಮೇಡಮ್. ಅದು ಸರ್ ಪ್ರತ್ಯಕ್ಷತೆನೂ ಇರುತ್ತಾ? ಪ್ರಾತ್ಯಕ್ಷತೆ ನಮ್ಮಲ್ಲಿ ಕೃಷಿ ಮೇಳದಲ್ಲಿ ಮೀನಿಗೆ ಸಂಬಂಧಪಟ್ಟಂತೆ ಪ್ರಾತ್ಯಕ್ಷತೆ ಇರಲ್ಲ. ಬಟ್ ಏನಾದ್ರು ತಮ್ಮದು ಸಮಸ್ಯೆ ಇದ್ರೆ ತಜ್ಞರಿಂದ ನಾವು ಅದಕ್ಕೆ ಒಂದು ಸಮಸ್ಯೆ ಪರಿಹಾರಕ್ಕೆ ನಾವು ಸಲಹೆಗಳನ್ನು ಕೊಡ್ತೀವಿ ಮೇಡಮ್. ಆ ಥರ ಏನಾದ್ರು ಮೀನಿಗೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಮೀನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ತಾವು ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು, ಹೆಚ್ಚಿನ ಒಂದು ವಿಷಯವನ್ನು ಅಲ್ಲಿ ಪಡಿಬೋದು ಮೇಡಮ್. ಅಂದ್ರೆ ಸರ್ ಈ ಕಡೆ ಭಾಗದಲ್ಲಿ ಅದು ಸ್ವಲ್ಪ ಕೃಷಿ ಹೊಂಡ ಅಥವಾ 20x20 ಪ್ರದೇಶದೊಳಗೆ ನೀರಿನ ಹೊಂಡ ಆಗ್ಲಿ ಅಥವಾ ಈ ಮನಿಯೊಳಗೆ ಮಾಡಿದ್ದ ಈವ್ ಇರ್ತಾವಲ್ರಿ ದುಡ್ಡು, ಅದರೊಳಗೆ ಬೆಳಿಬೇಕಂತ ಐತಿ, ಅದ್ರ ಬಗ್ಗೆ ಏನೇನು ಮಾಹಿತಿ ತಗೋಬೇಕಂದ್ರೆ? ಖಂಡಿತವಾಗಿ ನಮ್ಮ ಕೃಷಿ ಮೇಳದಲ್ಲಿ ಮೀನು ವಿಜ್ಞಾನದಲ್ಲಿ ಇರ್ತಕ್ಕಂಥ ತಜ್ಞರಿಂದ ತಮಗೆ ಮಾಹಿತಿ ಕೊಡಿಸ್ತೀವಿ ಮೇಡಮ್. ಹೌದು ಸರ್. ನಂದು ಇನ್ನೊಂದು ಏನು ರಿಕ್ವೆಸ್ಟ್ ಸರ್, ಈ ನಗರ ಪ್ರದೇಶದೊಳಗೆ ನಾವು ಇರ್ತೀವಲ್ಲ, ನಾವು ನಮ್ಮ ಕೃಷಿಯನ್ನ ನಾವು ಕೃಷಿಕರಿಂದ ಬಂದಿರ್ತೀವಲ್ಲ, ನಮ್ಮದೇ ಇದ್ದ ಜಗದೊಳಗೆ ನಾವು ಏನು ಬೆಳಿಬೇಕು ಅಥವಾ ಏನನ್ನ ಮಾಡಬೇಕಂತ ನನಗೆ ಅದ್ರ ಬಗ್ಗೆ. ಮೇಡಮ್, ಈ ನಮ್ಮಲ್ಲಿ ಸುಮಾರು 700 ಹೆಚ್ಚಿಗೆ ಸ್ಟಾಲ್ಗಳಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು, ಸ್ವಲ್ಪ ಜಾಗದಲ್ಲಿ ಯಾವ ರೀತಿ ಅಧಿಕ ಇಳುವರಿ ಪಡಿಬೋದು, ಟೆರೆಸ್ ಗಾರ್ಡನ್ ಇರ್ಬೋದು, ಕಿಚನ್ ಗಾರ್ಡನ್ ಇರ್ಬೋದು, ಎಲ್ಲ ಮಾಹಿತಿಯನ್ನು ಸಿಗುತ್ತೆ. ತಾವು ದಯವಿಟ್ಟು ಕೃಷಿ ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಮೇಡಮ್. ಧನ್ಯವಾದಗಳು. ಆಮೇಲೆ ವಿಸ್ಮಯಕಾರಿ ಕೀಟ ಪ್ರಪಂಚದ ಬಗ್ಗೆ ಮಾಹಿತಿ ಕೊಡ್ಬೋದಾ ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ? ಓಕೆ. ಕಳೆದ 2 ನಾವು ವಿಸ್ಮಯಕಾರಿ ಕೀಟ ಪ್ರಪಂಚ ಅಂತ ಅನ್ಕೆ ಹೊಸದಾಗಿ ನಾವು ಶುರು ಮಾಡಿದೆವು. ಇದರಲ್ಲಿ ಕೀಟಕ್ಕೆ ಸಂಬಂಧಿಸಿದಂತೆ ಮತ್ತು ಬೇರೆ ಬೇರೆ ಕೀಟ ಪ್ರಪಂಚದಗಳು ಮತ್ತು ನಮ್ಮ ಬೆಳೆಗೆ ಬಾಧಿಸುವುದಲ್ಲದೆ ಹೊಸ ಉತ್ಪತ್ತಿ ಕೀಟಗಳು ಮತ್ತು ಅದರಿಂದ ಬರುವಂಥ ಏನು ತ್ಯಾಜ್ಯ ವಸ್ತುಗಳನ್ನು ಸಹ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತೇವೆ. ಅದನ್ನು ಸಹ ತಾವು ವಿಸ್ಮಯಕಾರಿ ಕೀಟವನ್ನು ನೋಡ್ಬೋದು. ಹಲೋ ಹಲೋ ಹೇಳಿ. ಹಾಂ, ಚಿಂದಿ ತಾಲೂಕು ಬೆಳಗಾವಿಯಿಂದ ನಾನಗೌಡ ಅಂಗಡಿ ಮಾತಾಡೋದು ಸರ್. ಹಾಂ ಹೇಳಿ. ನಮಸ್ಕಾರ ರೀ. ಹ್ಞೂ. ಹಾಂ, ಕೃಷಿ ಮೇಳ ಎಷ್ಟು ಚಲೋ ರೀ? 13-16 ಸೆಪ್ಟೆಂಬರ್. 16 ರೀ? ಮತ್ತು ಮುಖ್ಯಮಂತ್ರಿಗಳು ಎಂದು ಬರ್ತಾರೆ? ಸಿದ್ದರಾಮಯ್ಯ 15 ಬರ್ತಾರೆ. ಆಯ್ತು ರೀ, ನಾವು ಬರ್ತೀವಿ ತೋರಿ, ನಮ್ಮ ದೋಸ್ತರು ಒಬ್ಬರು ಅದಾರ ರೀ. ಆಯ್ತು ಆಯ್ತು ಬರ್ರಿ. ನಮಸ್ಕಾರ. ನಮಸ್ಕಾರ. ಹಲೋ ಹೇಳ್ರಿ. ಕೃಷಿ ತಾಲೂಕು ಅಲ್ರಿ ಸರ್? ಹಾಂ ಹಾಂ ಹೇಳ್ರಿ. ಹ್ಞೂ, ನಾವು ಅಲ್ಪ ಸ್ವಲ್ಪ ನೆನಪು ಐತ್ರಿ ಹಿಂದೆ ಕೃಷಿ ಕೃಷಿ ಮೇಳಕ್ಕೆ ಅಥವಾ ಕೃಷಿ ತಾಲೂಕಿಗೆ ನಮ್ಮ ಮಾನ್ಯ ರಾಷ್ಟ್ರಪತಿ ಪತ್ರಿಕೆ ಅತಿ ಅಮ್ಮದ್ರು ಆಮಂತ್ರಿ ಕರ್ಕೊಂಡಿತ್ರಿ. ಅವ್ರು ಯಾವ ಕಾರಣಕ್ಕಾಗಿ ಅವ್ರು ಬರಲಿಲ್ಲ ಅಥವಾ ಸಮಯದಲ್ಲಿ ವಿಧಿವಶರಾದ್ರೆ ಅವ್ರು ಕೃಷಿ ಮೇಳಕ್ಕೆ ಕರೆಸಿದ್ರು ಅಥವಾ ಎದಕ್ಕೆ ಕರೆಸಿದ್ರು ನಮ್ಮ ಮಾನ್ಯ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹ್ಮದ್ರ ಅವ್ರನ್ನ ನನಗೆ ಸಮಸ್ಯೆ ಸ್ವಲ್ಪ ನೆನಪೈತಿ. ಹೌದಲ್ಲ ಅಂತ ನೆನಪು ಮಾಡ್ಕೊಳಕ್ಕೆ. ಈಗ ನಮ್ಮ 1986 ನಮ್ಮ ಕೃಷಿ ವಿಶ್ವವಿದ್ಯಾಲಯ ಉದ್ಘಾಟನೆ ಆಯಿತು. ಅದು ಗ್ಯಾನಿ ಜೈಲ್ ಸಿಂಗ್ ನಮ್ಮ ಒಂದು ರಾಷ್ಟ್ರಪತಿಯವರು ಬಂದು ಉದ್ಘಾಟನೆ ಮಾಡಿದ್ರು. ಫಕ್ರುದ್ದೀನ್ ಅಲಿ ಅಹ್ಮದ್ ಇಲ್ಲ, ಜೈಲ್ ಸಿಂಗ್ ಅವರು ಬಂದು ನಮ್ಮಲ್ಲಿ ಉದ್ಘಾಟನೆ ಮಾಡಿದ್ರು. ಅವರು ಈ ಹೊಸದಾಗಿ ನಮ್ಮ ವಿಶ್ವವಿದ್ಯಾಲಯ ನಮ್ಮದು ಮೊದಲು ಬೆಂಗಳೂರು ಭಾಗವಾಗಿತ್ತು, ಈಗ ಧಾರವಾಡದ್ದು ಉತ್ತರ ಕರ್ನಾಟಕಕ್ಕೆ ಒಂದು ಹೊಸ ವಿಶ್ವವಿದ್ಯಾಲಯ 1986 ಸ್ಥಾಪನೆ ಆಯಿತು. ಅವಾಗ ರಾಷ್ಟ್ರಪತಿಗಳು ಬಂದಿದ್ದರು, ಗ್ಯಾನಿ ಜೈಲ್ ಸಿಂಗ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಇಲ್ಲ, ಅದು ಬೇರೆ ಕಾರ್ಯಕ್ರಮ ಇರ್ಬೋದು. ಇವ್ರು ಬಂದಿದ್ದರು, ಬಂದು ಇವರೇ ಉದ್ಘಾಟನೆ ಮಾಡಿದ್ರು 86. ಹಾಂ, ಬಂದಿದ್ರು. ಹಲೋ ಹೇಳಿ. ಹಾ ಹಲೋ, ನಮಸ್ಕಾರ ಸರ್. ನಮಸ್ತೆ ಹೇಳಿ. ಈಗ ನೀವು ಕೃಷಿ ಮೇಳವನ್ನು ಮಾಡ್ತಿರಲ್ಲ, ಓಕೆ, ಅಲ್ಲಿ ನಮ್ಮ ಜಾನುವಾರುಗಳನ್ನ ನಮ್ಮ ಒಂದು ಏನಾರ ಒಂದು ಹೊಸವಾಗಿ ಇದನ್ನ ಮಾಡಿ ವಸ್ತುಗಳನ್ನ ಪ್ರದರ್ಶನ ಮಾಡಲೇಬೇಕು? ಇಲ್ಲ ಇಲ್ಲ, ಆ ಥರ ತಮ್ಮಗಳು ಜಾನುವಾರುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಈ ನಮ್ಮಲ್ಲಿರ್ತಕ್ಕಂಥ ತಳಿಗಳನ್ನು ಮತ್ತು ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಸಂಶೋಧನೆ ಕೇಂದ್ರದಲ್ಲಿರ್ತಕ್ಕಂಥ ತಳಿಗಳನ್ನು ನಮ್ಮಲ್ಲಿ ಪ್ರದರ್ಶನ ಮಾಡ್ತೀವಿ. ಯಾಕಂದರೆ ಹೊರಗಡೆ ಬರ್ತಕ್ಕಂಥ ತಳಿಗಳಿಗೆ ಅಕಸ್ಮಾತ್ ಏನಾರು ಅನಿವಾರ್ಯ ಕಾರಣದಿಂದ ಸ್ವಲ್ಪ ರೋಗ ರುಜಿನಗಳು ಇದ್ದರೆ ಅವೆಲ್ಲ ಸ್ವಲ್ಪ ಮತ್ತೆ ಸಮಸ್ಯೆ ಆಗ್ಬೋದು ಅಂತಂದು ಅದು ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಮಳಿಗೆಗಳನ್ನು ಸರ್. ಅಲ್ಲ, ಮಳಿಗೆಗಳು ಅಂದರೆ ತಮಗೆ ಬೇರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳನ್ನು ತಾವೇನಾದ್ರು ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದರೆ, ತಮ್ಮದು ಏನಾದರೂ ಜಿ ಎಸ್ ಟಿ ನಂಬರ್ ಇದ್ದರೆ, ಅದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಒಂದು ಶುಲ್ಕವನ್ನು ನೀವು ಭರ್ತಿ ಮಾಡಿದರೆ ಅದು ಲಭ್ಯತೆ ಆಧಾರದ ಮೇಲೆ ನಿಮಗೆ ಕೊಡ್ತೀವಿ, ನೀವು ತೆರಿಬೋದು. ಬಟ್ ಈಗ ಸ್ವಲ್ಪ ಆಲ್ರೆಡಿ ಲೇಟ್ ಆಗಿದೆ, ತಮಗೆ ಏನಾದರೂ ಅನಿವಾರ್ಯ ಇತ್ತಂದರೆ ಅರ್ಜೆಂಟ್ ಇದ್ದರೆ ತಾವು ಸದ್ಯದಲ್ಲೇ ಸಂಪರ್ಕಿಸಿದರೆ ಅದು ವಿಚಾರ ಮಾಡ್ಬೋದು. ಹಲೋ ಹಲೋ ಹೇಳ್ರಿ. ಐನಪ್ಪ ಮುರುಗಪ್ಪ ಮಲಗಡೆ ಮಾತಾಡೋದು ಸರ್. ಹೇಳ್ರಿ ಮುರುಗಪ್ಪ. ಮಳೆ ಬರ ಐತ್ರಿ, ಏನಕ್ಕೆ ಕೇಳ್ಸ್ ಮಾಡ್ತೀರಿ ಸರ್? ಏನ್ರಿ ಏನು ಹೇಳಿ ಹೇಳಿ, ಏನಮ್ಮ ಹೇಳಿ, ಸರಿಯಾಗಿ ಕೇಳಿಸ್ತಿಲ್ಲ. ಸರ್ ಹಲೋ ಹಲೋ ಹೇಳ್ರಿ. ಹಲೋ ರೀ, ನಾವು ವಿಜಯಪುರ ಜಿಲ್ಲೆಯ ಬಳಗನೂರದಿಂದ. ಹಾಂ ಹೇಳ್ರಿ, ಬಳಗನೂರದಿಂದ ಹೇಳ್ರಿ. ಭಜಂತ್ ರೀ ಹೇಳ್ರಿ ಮಾತಾಡೋದು. ಹಾಂ ಹೇಳ್ರಿ ಭಜಂತ್ ರೀ ಅವರು. ನಾವು ಕೃಷಿಕರು, ಇವ್ರಿ ರೈತರ ದೇವ್ರಿ. ಅದಕ್ಕೆ ನಾವು ನಿಮ್ಮ ರೈತ ಸಮ್ಮೇಳನಕ್ಕೆ ಬರ್ಬೇಕಂತೇಳಿ ವಿಚಾರ ಮಾಡಿವ್ರಿ. ಬರ್ರಿ ಬರ್ರಿ ಬರ್ರಿ. ನಮಗೆ ಅಲ್ಲಿ ತೆಂಗಿನ ಅಗಿಯೋದು ಇಂಥವ್ ಏನ್ರಿ ಸಿಗ್ತಾವಲ್ರಿ? ಮಾವಿನ ಅಗಿಯೋದು ಸಿಗ್ತಾವ ಸಿಗ್ತಾವ ಸಿಗ್ತಾವ್ರಿ. ತೆಂಗಿನಗಿ ಮಾವಿನಗಿ ಬೇರೆ ಬೇರೆ ಸಸಿಗಳು ಸಿಗ್ತಾವ ಬರ್ರಿ. ಅದ್ರ ಸಂಬಂಧ ನಾವು ಬರ್ಬೇಕಂತೀವಿ. ಬರ್ರಿ ಬರ್ರಿ ಸಿಗ್ತಾವ ಎಲ್ಲ ಟಾಪ್ ಬೀಜ ಸಿಗ್ತಾವ. ಹಿಂಗಾರಿ ಬೆಳೆಗಳ ಬೀಜ ಸಿಗ್ತಾವ? ಆಯ್ತು ಆಯ್ತು ಬರ್ರಿ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ ಬರ್ರಿ. ಡಾಕ್ಟರ್ ಎಂ ವಿ ಮಂಜುನಾಥ್ ಅವರೇ, ಈಗ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತಂತೆ ಸಾಕಷ್ಟು ಮಾತುಕತೆ ಆಗ್ತದೆ. ಯಾಕಂದರೆ ರೈತ ಬಾಂಧವರು ಮಾರುಕಟ್ಟೆ ಬಗ್ಗೆ ಒಂದು ಭಾಳ ತಿಳ್ಕೊಳ್ಳೋರಾಗ್ಯಾರ. ವಿಶೇಷವಾಗಿ ಸಿರಿಧಾನ್ಯಗಳನ್ನು ಮೌಲ್ಯವರ್ಧನೆ ಮಾಡಿ ಈ ಕುರಿತಂತೆ ಕೆಲವೊಂದು ಪ್ರಾತ್ಯಕ್ಷಿಕಗಳು ಇರ್ಬೋದಲ್ಲ, ಸ್ವಲ್ಪ ಹೇಳಿ. ಈಗ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಬರ್ತಾ ಇದೆ. ಈಗ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ನಾವು ಮಾರುಕಟ್ಟೆ ಮಾರಿದರೆ ನಮಗೆ ಬರ್ತಕ್ಕಂಥ ಲಾಭಾಂಶ ಕಡಿಮೆ. ಆದರೆ ಅದನ್ನೇ ನಾವು ಮೌಲ್ಯವರ್ಧನೆ ಮಾಡಿ, ಇದರಲ್ಲೂ ಎಸ್ಪೆಷಲಿ ಸಿರಿಧಾನ್ಯಗಳು. ಮೊದಲು ಏನಿತ್ತು, ಸಿರಿಧಾನ್ಯಗಳ ಬಗ್ಗೆ ಅಷ್ಟೊಂದು ಮಹತ್ವದ ಬಗ್ಗೆ ಜಾಸ್ತಿ ಸರ್ ಮಾತಾಡ್ತಾ ಇದ್ದಾರೆ. ಆಮೇಲೆ ನೀವು ಪ್ರಶ್ನೆ ಕೇಳಿ ಸರ್, ಮಾತಾಡೋದನ್ನು ಕೇಳಿ. ನಮ್ಮಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಈಗ ಮಾತಾಡೋದನ್ನು ಕೇಳಿ ಉತ್ತರ ಹೇಳ್ತಾರೆ. ಸಿರಿಧಾನ್ಯ ಅಂದರೆ ಪೌಷ್ಟಿಕಗಳ ಒಂದು ಆಗರ ಅಂತಲೇ ಸಹ ಇದು ಮಾಡ್ತಾ ಇದೆ. ಪ್ರತಿಯೊಂದು ಕಾಯಿಲೆಗಳಿಗೂ ಸಿರಿಧಾನ್ಯಗಳೇ ಒಂದು ಪರಿಹಾರನ, ಒಂದು ಹಂತಕ್ಕೆ ಸಿರಿಧಾನ್ಯಗಳು ಬಂದಿದ್ದಾವೆ. ಸಿರಿಧಾನ್ಯದಿಂದ ಸಾಕಷ್ಟು ಮೌಲ್ಯವರ್ಧಿತ ಇರ್ಬೋದು. ಸಿರಿಧಾನ್ಯದಿಂದ ಮಾಲ್ಟ್ ಮಾಡ್ತಾರೆ, ಸಿರಿಧಾನ್ಯಗಳು ಅದನ್ನು ಅನ್ನ ಮಾಡಿ ಉಪಯೋಗಿಸೋದು. ಇತ್ತೀಚೆಗೆಲ್ಲ ಸಾಕಷ್ಟು ಕುಕ್ಕೀಸ್ಗಳು ಬರ್ತಾರೆ, ಬಿಸ್ಕಿಟ್ಗಳು ಬರ್ತಾ ಇದಾವೆ. ಆಮೇಲೆ ಸಾಕಷ್ಟು ಕಂಪ್ನಿಗಳು ಸಹ ಅದನ್ನು ಸಿರಿಧಾನ್ಯಗಳ ಪ್ರಾಡಕ್ಟ್ಗಳನ್ನ ಇದು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಳಿಗೆಗಳು, ಸಾಕಷ್ಟು ತಂತ್ರಜ್ಞಾನಗಳು ಅದಕ್ಕೆ ನಮ್ಮ ಕೃಷಿ ಮೇಳದಲ್ಲಿ ಲಭ್ಯ ಇರ್ತೈತಿ. ದಯವಿಟ್ಟು ರೈತ ಬಾಂಧವರು ಅದ್ರ ಉಪಯೋಗ ಪಡಿಬೇಕಂತ ಈ ಸಂದರ್ಭ ರೈತ ಬಾಂಧವರು ಆ ಕಡೆ ಲಕ್ಷ್ಯ ಹರಿಸಲಿ. ಡಾಕ್ಟರ್ ಮಂಜುನಾಥ್ ಅವರೇ, ಒಂದು ಕರೆ ಇದೆ, ಮಾತಾಡಿ ಹೇಳಿ. ಹಲೋ. ಹಲೋ ನಮಸ್ಕಾರ ಹೇಳಿ ಸರ್. ನೆಲ್ಲಿ ನೀರ್ಲಾಗಿ ಸಿಗ್ತಾವಲ್ರಿ ಕೃಷಿ ಮೇಳದೊಳಗೆ? ಹಾಂ, ಎಷ್ಟು ಸಾಧ್ಯನಷ್ಟು ಸಿಗ್ತವೆ. ಒಂದು ವೇಳೆ ನಮ್ಮಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಅದೇ ವೆರೈಟಿಗಳು ಸಿಗದೆ ಇದ್ರೆ ಅವು ಎಲ್ಲಿ ಸಿಗ್ತಾವ ಅಂತಕ್ಕಂಥ ಒಂದು ಸಂಬಂಧಿತ ಮಾಹಿತಿಯನ್ನು ಸಹ ನಾನು ತಮಗೆ ದೊರಕಿಸಿಕೊಡ್ತೀವಿ. ನಮ್ದು ಅಣ್ಣಗಿರಿ ತಾಲೂಕು ಇಟ್ಟಿದೆ. ಹಾಂ, ಬನ್ನಿ ಬನ್ನಿ, ಮೊದಲು ಬನ್ನಿ, ಕೃಷಿ ಮೇಳವನ್ನು ನೋಡಿ ನಿಮಗೆ ಏನು ಬೇಕೋ ಮಾಹಿತಿ ಪಡೀರಿ. ಒಂದು ವೇಳೆ ನಮ್ಮಲ್ಲಿ ಅದು ಆ ಸಂದರ್ಭದಲ್ಲಿ ಅದು ವಸ್ತು ಲಭ್ಯ ಇಲ್ಲ ಅಂದರೆ ಅದು ಎಲ್ಲಿ ಸಿಗುತ್ತೆ ಅಂತಕ್ಕಂಥ ನಾವು ಸಮರ್ಪಕ ಉತ್ತರ ಅನ್ನೋ ಮಾಹಿತಿಯನ್ನು ಸಹ ತಮಗೆ ದಯಮಾಡಿ ಕೊಡ್ತೀವಿ. ಧನ್ಯವಾದ. ಧನ್ಯವಾದ. ಡಾಕ್ಟರ್ ಬಿ ಡಿ ಪಾಟೀಲ್ ಅವರೇ, ಸಾಂಪ್ರದಾಯಿಕ ತಳಿಗಳ ಮಹತ್ವ ಅನ್ನೋದು ಭಾಳ, ಯಾಕಂದ್ರೆ ಅದ್ರ ಬಗ್ಗೆ ಬಹಳ ಒತ್ತು ಕೊಡಲಾಗ್ತದೆ. ಸಾಂಪ್ರದಾಯಿಕ ತಳಿಗಳು ಅಂದ್ರೆ ಏನು, ಅಂದ್ರೆ ಯಾಕೆ ಅದ್ರ ಬಗ್ಗೆ ಅಷ್ಟು ಒತ್ತು ನೀಡಲಾಗ್ತಾ ಇದೆ? ಈಗ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಏನಾಯ್ತು, ಈ ಹಸಿರು ಕ್ರಾಂತಿಯಲ್ಲಿ ನಾವು ಹೆಚ್ಚು ಇಳುವರಿ ಹೈಬ್ರಿಡ್ ತಳಿಗಳನ್ನು ನಾವು ಬಿಡುಗಡೆ ಮಾಡಿದೆವು. ಇದರಿಂದ ನಮ್ಮ ಇಳುವರಿಯಲ್ಲಿ, ಉತ್ಪಾದಕತೆಯಲ್ಲಿ ಬಹಳಷ್ಟು ಹೆಚ್ಚಾಗಿದೆ. ಜೊತೆಗೆ ನಮಗೇನು ಒಂದು ನುಕ್ಸಾನ ಏನಾಗ್ತಾ ಇದೆ ಅಂದರೆ, ಈ ಸಾಂಪ್ರದಾಯಿಕ ತಳಿಗಳು ಏನಿದ್ದವಲ್ಲ ಅವು ಕಳ್ಕೊಂಡಿದ್ದೀವಿ. ಈ ಸಾಂಪ್ರದಾಯಿಕ ತಳಿಗಳನ್ನು ನಾವು ನಮ್ಮ ಒಂದು ಜೀನ್ ಬ್ಯಾಂಕ್ ಅಂತೀವಿ, ಬೇರೆ ಬೇರೆ ಇದರಲ್ಲಿ ನಾವು ಸಂಗ್ರಹ ಮಾಡೀವಿ. ಆದರೂ ಕೂಡ ಇವು ರೈತರಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳೀತಿದ್ರೆ ಭಾಳಷ್ಟು ಉತ್ತಮ ಅಂತಕ್ಕಂಥದ್ದು ನಮ್ಮ ಭಾವನೆ. ಆಮೇಲೆ ಈಗ ಕೇಂದ್ರ ಸರ್ಕಾರ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಹೆಚ್ಚು ಬಹಳ ಒತ್ತುವನ್ನು ಕೊಡ್ತಾ ಇದೆ. ಈ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಹೈಬ್ರಿಡ್ ತಳಿಗಳಾಗಲಿ ಹೆಚ್ಚು ಇಳುವರಿ ತಳಿಗಳ ಕೂಡ ಇರಲಿ, ಸರಿಯಾಗಿ ಇಳುವರಿಯನ್ನು ಬರಲ್ಲ. ಅಲ್ಲಿ ನಾವು ಮತ್ತೆ ಸಾಂಪ್ರದಾಯಿಕ ತಳಿಗಳನ್ನು ನಾವು ಏನು ಹಿಂದೆ ಬೆಳೀತಿದ್ದೆವು ಅಂಥ ತಳಿಗಳನ್ನು ಬೆಳೆದರೆ ಅವು ಕೆಲವು ಕೀಟ ಮತ್ತು ರೋಗಗಳ ನಿರೋಧಕ ಶಕ್ತಿ ಇರ್ತದೆ. ಆಮೇಲೆ ಸಾವಯವ ಒಂದು ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಹೀರಿಕೊಂಡು ಉತ್ತಮವಾದಂಥ ಮೇವು ಕಾಳನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಇವು ಹೊಂದಿವೆ. ಹೀಗಾಗಿ ನಾವು ಆ ಒಂದು ಸಾಂಪ್ರದಾಯಿಕ ತಳಿಗಳನ್ನು ಸಂರಕ್ಷಣೆ ಮತ್ತು ಪುನಶ್ಚೇತನಗೊಳಿಸಲಿಕ್ಕೆ ಸಾಕಷ್ಟು ಒತ್ತನ್ನು ಕೊಡುವ ಸಲುವಾಗಿ ಈ ಕೃಷಿ ಮೇಳದಲ್ಲಿ ನಾವು ಈ ಸಾಂಪ್ರದಾಯಿಕ ತಳಿಗಳ ಒಂದು ಮಹತ್ವವನ್ನು ರೈತರಿಗೆ ತಿಳಿಸಿ. ಬಹಳ ಸಂತೋಷ ಡಾಕ್ಟರ್ ವಿರಾದರ್ ಅವರೇ. ಒಂದು ಕರೆ ಇದೆ, ಮಾತಾಡಿ ಸರ್. ಹಾಂ ಹೇಳ್ರಿ ಹೇಳ್ರಿ ಮಾನ್ಯರೇ ಹೇಳ್ರಿ. ಸರ್, ನಾವು ಶ್ರೀಶೈಲಿ ತಿಳಿ ಮಾತಾಡ್ತಾ ಇದ್ದೀನಿ ರೀ, ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಚಿಕ್ಕೋಡ ಅಂತ ಗ್ರಾಮದಿಂದ ರೀ ಸರ. ಹೇಳ್ರಿ. ನಮಸ್ಕಾರ ಹೇಳ್ರಿ. ನಾವು ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಧಾರವಾಡ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ, ಸಾಕಷ್ಟು ಒಂದು ಪ್ರಯೋಜನ ಕೂಡ ಆಗಿದೆ ರೀ. ನಮಗೊಂದು ಸ್ವಲ್ಪ ತೊಂದರೆ ಏನಾಗ್ತಾ ಇದೆ ಅಂದ್ರೆ, ಈಗ ಉಳ್ಕೊಳಿಕ್ಕೆ ಹೋದ ವರ್ಷ ಒಂದು ಎರಡು ವರ್ಷ ಪಾಸ್ಗಳನ್ನ ವಿತರಣೆ ಮಾಡ್ತಾರಂತ ಒಂದ್ ಕಡೆ ಕೇಳಿದ್ರಿ. ಅದ್ರಲ್ಲಿ ಬಂದ ನಂತರ ನಮ್ಗೆ ಅದ್ರ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿ ಮಾಹಿತಿ ಸಿಗ್ಲಿಲ್ಲರಿ. ನಾವು ಎಲ್ಲಿ ಏನು ಪಡ್ಕೋಬೇಕ್ರಿ ಆ ಮಾಹಿತಿ? ಇಲ್ಲ ಇಲ್ಲ, ಬಂದ ತಕ್ಷಣ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಅಂತಾರೆ, ನೋಂದಣಿ ಅಂತ ಒಂದು ಕೌಂಟರ್ ಇರ್ತದೆ. ಅಲ್ಲಿ ನೀವು ನಿಮ್ಮ ಹೆಸರು ಬರೆಸಿ ನಮಗೆ ರೂಮ್ಗಳು ಹಿಂಗೆ ಬೇಕಂತ ಹೇಳಿದ್ರೆ ಅವರು ನಿಮಗೆ ರೂಮಿನ ಹಿಂತಿಂತಲ್ಲಿ ಅದಾವಂತ ವ್ಯವಸ್ಥೆ 100% ಮಾಡ್ತಾರೆ. ನಾವು ಹೋದ್ಸಲ ಬಂದಾಗ ರೀ ಹೆಸರಲ್ಲಿ ಕೌಂಟರ್ದಾಗ ರಿಜಿಸ್ಟರ್ಸ್ ಎಂಟ್ರೆನ್ಸ್ದಾಗ ಎಂಟ್ರೆನ್ಸ್ದಾಗ ರೀ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅವ್ರು ಹೇಳಿದ್ರು ನಿಮಗೆ ಕಾಲ್ ಮಾಡ್ತಿರು ನಮ್ಗೆ ಆಮೇಲೆ ನಿಮಗೆ ಕಾಲ್ ಮಾಡ್ತಿರು ಎಲ್ಲಿ ಅವೈಲೇಬಲ್ ಇರ್ತಾರಲ್ಲ ನಿಮ್ಗೆ ಕೊಡ್ತು ಅಂತ ಆಮೇಲೆ. ಈಗ ನಿಮ್ಗೆ ಹಂಗೇನ್ರಿ ಅವ್ಯವಸ್ಥೆ ಆಯ್ತಂದ್ರೆ ಇಲ್ಲಿ ನಾವು ಮೂರು ಬಂದಿದ್ದೀವಿ, ಮಂಜುನಾಥ್ ಅವರು ಡಿ ಅಂತ ಡೈರೆಕ್ಟರ್ಸ್ ವಿಸ್ತರಣಾ ನಿರ್ದೇಶಕರು ವಿಸ್ತರಣಾ ಸಂಶೋಧಕರು ನಾವು ಅಲ್ಲೇ ಇರ್ತೀವಿ. ಆಮೇಲೆ ಇಲ್ಲಿ ಜಾಧವ್ ಅಂತದಾರ ನೀವು ಅಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಅನ್ನಿಸ್ತಂದ್ರೆ ಇಮಿಡಿಯೇಟ್ಲಿ ನಾವು ಅಲ್ಲೇ ಸಿಗ್ತೀವಿ, ನೀವು ಅಲ್ಲೇ ತಿರುಗಾಡ್ತಿರ್ತೀವಿ ಇಲ್ಲ ರೂಮ್ನಾಗ ಇರ್ತೀವಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಗೊತ್ತಾಯ್ತು ನಮಗೆ ಗೊತ್ತಾಯ್ತು, ನಾವೆಲ್ಲ ವ್ಯವಸ್ಥೆ ಮಾಡಿರ್ತೀವಿ, ಸ್ವಲ್ಪ ನಿಮ್ಮ ಮಾಹಿತಿ ಕೊರತೆಯಿಂದಾಗಿ ಹಂಗಾಗಿದೆ, ನಾವು ವ್ಯವಸ್ಥೆ ಮಾಡ್ತೀವಿ ನಿಮಗೆ. ಇನ್ನೊಂದು ನೋಂದಣಿ ನೀವು ಗೇಟ್ನಲ್ಲಿ ಮಾಡಿದ ಬಳಿಕ ಒಳಗಡೆ ಬಂದಾಗ ಕೃಷಿ ವಸ್ತು ಪ್ರದರ್ಶನದ ಕೆಳಗಡೆ ಅಲ್ಲಿ ನಮ್ಮ ತಗೊಳ್ತಾರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈಗ ಮಾತಾಡಿ ಅಲ್ಲಿ ಸಹಾಯವಾಣಿ ಅಂತ ಇರುತ್ತೆ ಅಲ್ಲಿ ಬಂದು ನೀವು ಬರೆಸಿದ್ರೆ ಅವ್ರ ನಂಬರ್ ಫೋನ್ ನಂಬರ್ ಎಲ್ಲ ಕೊಡ್ತಾರೆ. ಮತ್ತೊಂದು ಕರೆ ಇದೆ ಮಾತಾಡಿ. ಹಾಂ ಹೇಳ್ರಿ, ನಮಸ್ಕಾರ ಹೇಳ್ರಿ. ಹಲೋ ಹೇಳ್ರಿ ಮಾನಿಯರ್ ಹೇಳ್ರಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಇನ್ನೊಂದು ಪ್ರಶ್ನೆ ಅಂದ್ರೆ ಸರ್ ಶಿವಲಿಂಗ ಹಿರೇಮಠ್ ಮಾತಾಡೋದೆ. ಹ್ಞೂ ರೀ ಹೇಳ್ರಿ. ಹೇಳ್ರಿ ಶಿವಲಿಂಗ. ಹಲೋ ಮಾತಾಡಿ. ಹಾ ಐನಾಪುರದ ಶಿವಾನಂದ ಕಮತಿಗೆ ಮಾತಾಡೋದ್ರಿ ಸರ್. ಹಾ ಹೇಳ್ರಿ ಶಿವಾನಂದ ಅವ್ರ. ಸರ್ ನಮಸ್ತೆ ರೀ. ನಮಸ್ತೆ ನಮಸ್ತೆ ಹೇಳ್ರಿ. ಸರ್ ನಾ ಯಾಕೋ ಕಟ್ ಆಗ್ತಾ ಇದ್ದೀನಿ. ಹೇಳ್ರಿ ಹೇಳ್ರಿ. ಶಿವಲಿಂಗ ಹಿರೇಮಠ್ ಮಾತಾಡೋದು ಸರ್. ಹಾ ಹೇಳ್ರಿ. ಹಾ ಸರ್ ಅದು ಕೃಷಿ ವಿಶ್ವವಿದ್ಯಾಲಯದ ಇದೇನರಿ ಧ್ಯೇಯವಾಕ್ಯ ಈ ಸಲದ್ರಿ? ಏನ್ರಿ ಈ ಸಲ ಕೃಷಿ ಇದ್ರದ್ದಲ್ಲ ಸುಸ್ಥಿರತೆಗಾಗಿ ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರ ಸ್ನೇಹಿ ನೈಸರ್ಗಿಕ ಕೃಷಿ. ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು. ಹಾ ಇದು ಇದು ಶೀರ್ಷಿಕೆ. ಹಲೋ ಹಲೋ ಮಾತಾಡಿ. ಹಲೋ ಹೇಳಿ. ಹದಿಮೂರರಿಂದ ಹದಿನಾರು ಸೆಪ್ಟೆಂಬರ್. ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡ್ರಿ, ಸ್ಪಷ್ಟವಾಗಿ ಮೈಕ್ ಹತ್ರ ಬಂದು ಮಾತಾಡಿ ನಿಮ್ಮ ಮೊಬೈಲ್ನೊಳಗೆ. ಹಾಂ ಹೇಳಿ. ಯಾವ ಬೀಜ ಇದ್ದಿದ್ರಿ? ಹಾ ಏನ್ ತಳಿ ಹೆಸರು? ಏನು ಐವತ್ತೇಳು ಅಂತ ಯಾವಿಲ್ಲ. ಯಾವ ಊರ ನಿಮ್ದು? ನೀರಾವರಿ ನೀರ್ ಬಿಟ್ಟಿದ್ರಿ? ಅದೇ ಅದು ಕರೆಕ್ಟ್ ಆಗಿ ಲಾಸ್ಟ್ ಟೈಮ್ ಏನ್ ನಂಬರ್ ತಗೊಂಬರ್ರಿ, ನಾವ್ ಹೇಳ್ತೀವಿ ಯಾಕೆ ಕಾರಣೀಭೂತ ಆಗಿದೆ ಅಂತ. ಈ ಸಲ ಬರ್ರಿ ಬೆಟ್ಟ ಯಾರು. ಹ್ಮ್ ಸಾಕಷ್ಟು ಕರೆಗಳು ಬರ್ತಾ ಇದೆ, ಮತ್ತು ವಿಶೇಷವಾಗಿ ಈ ಪರಿಸರ ನೈಸರ್ಗಿಕ ಕೃಷಿ ಏನಿದೆಯಲ್ಲ ಸುಸ್ಥಿರ ಸುಸ್ಥಿರತೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಒತ್ತು ನೀಡಲಾಗ್ತಾ ಇದೆ ಅಲ್ರಿ? ಹೌದು. ಒಂದು ಕರೆ ಇದೆ. ಹಲೋ ಆಕಾಶವಾಣಿ ಅಲ್ರಿ? ಹೌದು. ನಾವು ಹುಬ್ಳಿಯಿಂದ ಶ್ರೀನಿವಾಸ ಸಾಗರ್ ಅಂತ ಮಾತಾಡೋದು ಸರ್. ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ಸಿಬ್ಬಂದಿಗೂ ಮತ್ತು ಆಕಾಶವಾಣಿ ಸಿಬ್ಬಂದಿಗೂ ನಮಸ್ಕಾರ. ನಮಸ್ಕಾರ ಹೇಳಿ. ನಮ್ದು ಏನಿದೆ ಅಂದ್ರೆ ಈಗ ಸುಮಾರು ಈ ದಿವಸ ಅಂತಂದ್ರೆ ಕೃಷಿ ಮೇಳ ಸಾಧಾರಣ ಸ್ವಲ್ಪ ಕ್ಲೈಮೇಟ್ ಇದಾಗಿಬಿಟ್ರೆ ಕೋಲ್ಡ್ ಇರ್ತದೆ, ತಮ್ಮ ಸಾಂಕ್ರಾಮಿಕ ರೋಗ ಬಹಳ ಬೇಗ ಇದು ಆಗ್ತಿರ್ತಾವ. ಸೊ ಜನಸಂದಣಿ ಇನ್ನು ಸ್ವಲ್ಪ ಇದನ್ನ ಮಾಡ್ಲಿಕ್ಕೆ ನಾಲ್ಕು ದಿವಸ ನೀವು ಏನ ವ್ಯವಸ್ಥೆ ಮಾಡ್ಕೊಂಡ್ರಿ? ಮಹಾದ್ವಾರದಿಂದ ಸ್ಟಾರ್ಟ್ ಆಗ್ಬಿಡ್ತದೆ ಸರ್ ರಶ್, ಅಲ್ಲಿವರೆಗೆ ಹೋಗುವಾಗ ಸುಸ್ತಾಗಿ ಹೋಗ್ಬಿಡ್ತು. ಅದೇ ಅದೇ ಈಗ ಏನಾಗಿದೆ ಅಂದ್ರೆ ನಮ್ದು ಕೃಷಿ ಮೇಳ ಧಾರವಾಡದ ಕೃಷಿ ಮೇಳ ಅಂದ್ರೆ ಇಷ್ಟು ಫೇಮಸ್ ಆಗಿದೆ ಅಂದ್ರೆ ಅಲ್ಲ ಇಲ್ಲ ಏನಾಗಿದೆ ಅಂದ್ರೆ ಸುಮಾರು 700 ಸ್ಟಾಲ್ಗಳಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಸಿಗುತ್ತೆ. ನಮ್ಮ ರಾಜ್ಯ ಅಷ್ಟೇ ಅಲ್ಲ ಬೇರೆ ರಾಜ್ಯದಿಂದನೂ ಜನ ಸಹ ಅಷ್ಟೇ ಉತ್ಸುಕರಾಗಿ ಆ ಕೃಷಿ ಮೇಳವನ್ನು ನೋಡಬೇಕು, ಹೊಸ ಹೊಸ ಮಾಹಿತಿಯನ್ನು ಕಲಿಬೇಕಂತ ಬರ್ತಾರೆ. ಹಿಂಗಾಗಿ ನಮಗೆ ವಿಶೇಷವಾಗಿ ಎರಡನೇ ದಿವಸ ಮತ್ತು ಮೂರನೇ ದಿವಸ ಅದರಲ್ಲೂ ಭಾನುವಾರ ಮತ್ತು ಸೋಮವಾರ ತುಂಬ ರಶ್ ಆಗುತ್ತೆ. ಅದಕ್ಕೆ ನನ್ನದೊಂದು ತಮಗೆ ವೈಯಕ್ತಿಕವಾಗಿ ಒಂದು ರಿಕ್ವೆಸ್ಟ್, ತಾವು ಮೊದಲನೇ ದಿನ ಅಥವಾ ನಾಲ್ಕನೇ ದಿನ ಏನಾದರೂ ಕೃಷಿ ಮೇಳಕ್ಕೆ ಬಂದರೆ ಅವತ್ತು ಸ್ವಲ್ಪ ರಶ್ ಕಡಿಮೆ ಇರ್ತೈತಿ, ಆಮೇಲೆ ರೈತರು ಅವರಾಗೆ ಬರ್ತಾ ಇರೋದ್ರಿಂದ ಅಷ್ಟು ಜನದಂದಣೆ ಆದೇ ಆಗುತ್ತೆ. ನಾವು ಎಷ್ಟು ಸಾಧ್ಯನೋ ಅಷ್ಟು ನಾವು ಸ್ವಲ್ಪ ವ್ಯವಸ್ಥಿತವಾಗಿ ಅದನ್ನು ಮಾಡ್ತೀವಿ. ಬಟ್ ರೈತರುಗಳು ಇಚ್ಛೆನೆ ಕೃಷಿ ಮೇಳ ನೋಡಬೇಕು, ಧಾರವಾಡ ಕೃಷಿ ಮೇಳದಲ್ಲಿ ನಾವು ಭಾಗವಹಿಸಬೇಕು ಅಂತ ಆಸಕ್ತಿ ಇರ್ತಕ್ಕಂಥ ರೈತರುಗಳ ಸಂಖ್ಯೆ ಲಕ್ಷಾಂತರ ಇದ್ದಾಗ ಅಲ್ಪ ಸ್ವಲ್ಪ ಅನಾನುಕೂಲತೆ ಆಗುತ್ತೆ. ಅದಕ್ಕೆ ದಯಮಾಡಿ ತಾವು ಮೊದಲನೇ ದಿವಸನಾದ್ರೂ ಬನ್ನಿ ಅಥವಾ ನಾಲ್ಕನೇ ದಿವಸನಾದ್ರೂ ಬಂದರೆ ತಾವು ಸ್ವಲ್ಪ ಕೃಷಿ ಮೇಳವನ್ನು ಸ್ವಲ್ಪ ಜಾಸ್ತಿ ಸಮಯ ತೊಗೊಂಡು ನೋಡ್ಬೋದು. ಅದಾಗ್ಯೂ ಸಹಿತ ಈ ಮಂತ್ರಿಗಳಲ್ಲಿ ಬಂದಿರ್ತಲ್ಲ, ಚೀಫ್ ಮಿನಿಸ್ಟರ್ಸ್ ಎಲ್ಲ ಬಂದಾಗ ಎಲ್ಲರೂ ಅವ್ರು ಭೇಟಿ ಆಗ್ಬೇಕು ಇನ್ನೂ ಒಂಥರ ಉತ್ಸಾಹ ಇರಲ್ಲ. ಅದು ಸಹಜ, ಅದು ಸಹಜ, ಅದು ಅದಕ್ಕೆ ಸ್ವಲ್ಪ ಕಷ್ಟ ಯಾವುದಕ್ಕೆ. ಆಮೇಲೆ ಮನೆಯರೇ ಈ ಸಲ ಏನದಲ್ಲ ಈ ಸ್ಟಾರ್ಟಿಂಗ್ ಏನು ಎಂಟ್ರೆನ್ಸ್ ಕೃಷಿ ಮೇಳದ ಒಂದು ಬೋರ್ಡ್ ಇರ್ತದ ಅಲ್ಲಿದಿಂದ ಈ ಸಭಾ ಮಂಟಪದವರೆಗೂ ಕೂಡ ಮಳೆ ನೀರು ಯಾರಿಗೆ ತಟ್ಲಾರ್ದಂಗೆ ನಾವು ಪೆಂಡಾಲ ವ್ಯವಸ್ಥೆ ಬದಲಿ ಮಾಡೀವಿ. ಈ ಸಲ ವಾಟರ್ ಪ್ರೂಫ್ ಮಾಡೀವಿ, ಈ ಸಲ ಮಾಡೀವಿ. ಎಲ್ಲಿ ಯಾರು ತೊಯ್ಸ್ಕೊಳ್ಳೋದಲ್ಲ, ಮಳೆ ಬಂತಂದು ತೊಯ್ಸ್ಕೊಂಡ್ಲೇ ಏನಾಗ್ತದ ಎಲ್ಲರೂ ಒತ್ತಟ್ಟಿಗೆ ಕೂಡಿ ಬಿಡ್ತಾರ. ಅದಕ್ಕಾಗಿ ಈ ಸಲ ಚೆನ್ನಾಗಿ ವ್ಯವಸ್ಥೆ ಮಾಡಿವಿ. ಹಲೋ, ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು, ಡಾಕ್ಟರ್ ಬಿ ಡಿ ಬಿರಾದಾರ್ ಅವರು, ಡಾಕ್ಟರ್